ಸೇರಿದಂತೆ ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 9 ವಿಕೆಟ್ಗಳ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:58. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಶ್ವಾನಗಳ ತಳಿ ಸಂವರ್ಧನೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಮರಸುಕೊಪ್ಪಲಿನ ಕೃಷಿಕ ಎಂಕೆ ರಾಜಶೇಖರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಮರಸುಕೊಪ್ಪಲು ಗ್ರಾಮದ ಎಂಕೆ ರಾಜಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಇರುವಂತಹ ಅಲ್ಪ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾರೆ, ಅದರ ಜೊತೆಗೆ ವಿವಿಧ ತಳಿಯ ಶ್ವಾನಗಳನ್ನು ಸಂವರ್ಧನೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅದರಿಂದಲೂ ಕೂಡ ವಾರ್ಷಿಕವಾಗಿ ಸಾಕಷ್ಟು ಆದಾಯವನ್ನು ಹೊಂದ ಇದ್ದಾರೆ. ಕಡಿಮೆ ಭೂಮಿ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಹೀಗೆ ಬೇರೆ ಬೇರೆ ತರಹದ ಹಸು, ಕೋಳಿ, ನಾಯಿ, ಬೆಕ್ಕು, ಪಾರಿವಾಳ ಮತ್ತು ಜಾನುವಾರುಗಳನ್ನು ಸಾಕಣೆ ಮಾಡೋದ್ರಿಂದ ಹೇಗೆಲ್ಲ ಅನುಕೂಲಗಳನ್ನು ಹೊಂದಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಈಗ ರಾಜಶೇಖರ್ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಜಶೇಖರ್. ನಮಸ್ಕಾರ ಸರ್. ರಾಜಶೇಖರ್, ಎಷ್ಟು ವಯಸ್ಸು ನಿಮಗೆ? ಸರ್, ನನಗೆ 40 ವರ್ಷ ಸರ್. 40 ವರ್ಷ ಆಯ್ತಲ್ವಾ. ಏನು ಓದಿದ್ರಿ ತಾವು? ಸರ್, SLC ಓದಿದ್ದೆ ಸರ್ ಅಷ್ಟೇ. ಮುಂದಕ್ಕೆ ಯಾಕೆ ಓದಲಿಲ್ಲ ಸರ್? ಮುಂದಕ್ಕೆ ಅಂದರೆ ಒಂದು ಸ್ವಲ್ಪ ಆಗ ಬಡಿಸ್ತಾನ, ನಮ್ಮ ಅಪ್ಪ ಅಮ್ಮ ವಿದ್ಯಾವಂತರು, ಎಲ್ಲ ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗೋರು. ನಾವು ಮನೆಯಲ್ಲಿ ಒಂದು ಸ್ವಲ್ಪ ದನಗಳೆಲ್ಲ ನೋಡ್ಕೊಂಡು ಬಡಿಸ್ತಾನದಲ್ಲಿ ಮುಂದಕ್ಕೆ ಓದೋಕ್ಕಾಗಲಿಲ್ಲ. SLC ಫೇಲ್ ಆಯಿತು. SLC ಫೇಲ್ ಆದಮೇಲೆ ನಮ್ಮಪ್ಪ ಧನಿನಪ್ಪರ ಮಾಡೋದು, ಒಂದು ಜೊತೆ ಎತ್ಕೊಳ್ಳೋನ ತಂದಿತ್ತು. ತಂದಾಗ ಅದನ್ನು ನಮ್ಮಪ್ಪ ಮಾರಕ್ಕೆ ಅಂತ ಇಟ್ಕೊಂಡು ನಾನು ರಾತ್ರೆಲ್ಲ ಊಟ ಬಿಟ್ಟು ನಂಗೆ ಬೇಕೇ ಬೇಕು ಅಂತ ಅಳ್ತಾ ಕೂತಿದ್ದೆ. ಹಾಗೆ ಮಾಡಿ ನಮ್ಮಪ್ಪ ನಮ್ಮ ಮಗ ಆಟ ಮಾಡ್ತಲ್ಲ ಅಂತೇಳಿ ಬೆಳಗಿನ ಜಾವ ಬಿಟ್ಟು ಹೋಯ್ದು. ಬಿಟ್ಟು ಹೋದಾಗ ನನಗೆ ಭಾರಿ ಖುಷಿ ಆಗ್ಬಿಡ್ತು. ನಮ್ಮಪ್ಪ ವ್ಯಾಪಾರಕ್ಕೆ ತಂದಿದ್ದು ಬಿಟ್ಟು ಹೋಯ್ತಲ್ಲ, ಇದ್ರಲ್ಲ ಮಾಡಿ ದುಡ್ದು ನಾನು ನಮ್ಮಪ್ಪಗೆ ದುಡ್ಡು ತೀರಿಸ್ಬೇಕು ಅಂತೇಳಿ ಸರ್. ಆಗ ಬೇರೆ ಜಮೀನಿಗೆಲ್ಲ ಕೂಲಿಯಾರ್ ಅಂತ ಹೋಗವು. ಆ ಕೂಲಿಯರಲ್ಲಿ ಹೋಗ್ಬಿಟ್ಟು ಎತ್ತಿನ ದುಡ್ಡು ನಮ್ಮಪ್ಪಗೆ ಕೊಟ್ಟು ನಮ್ಮಪ್ಪಗೆ ತುಂಬ ಖುಷಿ ಆಯಿತು. ಬುಡ್ಲಾತೆಗೆ SLC ಫೇಲ್ ಆದ್ರೂ ನಾನು ಏನೋ ಮಾಡ್ತೀನಿ ಅನ್ಕೊಂಡಿದ್ದೆ, ನೋಡು ಈಗಲೇ ಜವಾಬ್ದಾರಿ ಬಂತಲ್ಲ ಅಂತೇಳಿ. ಆಗ ನಾನು ಅದಕ್ಕೆ ಒಂದು ಸ್ವಲ್ಪ ಕೃಷಿ ಕಡೆಗೆ ಗಮನ ಇತ್ತು. ಆಗ ನಮ್ಮ ಜಮೀನು ಅಷ್ಟೊಂದೇನು ಫಲವತ್ತತೆ ಆಗಿರಲಿಲ್ಲ. ಕಾಫಿ ತೋಟಕ್ಕೆ ಹೋಗೋದು ನಾವು ಸರ್ ಚಿಕ್ಕದ್ರಿಂದಲೂ, ಕಾಫಿ ತೋಟಕ್ಕೆ ಅಂಕಲ ಯಾಕೆ ಹೋಗೋದು, ಆಮೇಲೆ ಕಾಫಿ ಹಣ್ಣು ಹೊರಕ್ಕೆ ಹೋಗೋದು ಎಲ್ಲ ಮಾಡೋ. ಆಗ ಮಳೆಗಾಲದಲ್ಲಿ ಮಾತ್ರ ನಮಗೆ ಜಮೀನು ಕೆಲಸ ಇರ್ತಿದ್ದು, ಬಾಕಿ ಟೈಮಲ್ಲಿ ಬೇಸಿಗೆ 3-4 ತಿಂಗಳು ನಮಗೆ ಕೆಲಸ ಇರ್ತಲ್ಲ, ಆ ಟೈಮಲ್ಲಿ ನಾವು ಕಾಫಿ ತೊಡ್ಡು ಕೆಲ್ಸಕ್ಕೆ ಹೋಗೋವು. ಅದಾದ್ಮೇಲೆ ಚೆನ್ನಾಗಿ ಎತ್ತುನ ಚೆನ್ನಾಗಿ ಸಾಕ್ಯಂದು ಒಂದು ಸ್ವಲ್ಪ ದುಡ್ಡು ಮಾಡಿಕೊಟ್ಟೆ. ಅದಾದ್ಮೇಲೆ ಒಂದು 2 ಹಸುಗಳನ್ನ ಮಾಡ್ಕೊಂಡು ಹಾಲನ್ನ ಆಲೂರಿಗೆ ಟೌನಿಗೆಲ್ಲ ಮನೆ ಮನೆಗೆ ಹೋಗಿ ಒಂದೊಂದು ಲೀಟ್ರ್ ಹಂಗೆ ಹಾಲು ಕೊಡ್ತಾ ಇದ್ದು. ಅದಾದ್ಮೇಲೆ ಯಾರೋ ಒಬ್ರು ನನ್ನ ಫ್ರೆಂಡ್ ಒಬ್ರು ಪರಿಚಯ ಆಗಿ, ನೀನೇನು ಹಿಂಗೆ ಕೃಷಿ ಮಾಡ್ತಾಯಿದ್ಯಾ, ಇಲ್ಲೇನು ದುಡಿಯಮಕ್ಕತ್ತೆ, ಬಾ ಬೇಕ್ರಿಗೆ ಹೋಗೋಣ ಅಂತೇಳಿ ಸರ್ ಕರೆದ್ರು. ಹಂಗಾಗಿ ನಮ್ಮ ಅಪ್ಪ ಅಮ್ಮನ ಕೇಳಿಕೊಂಡು ಹಿಂಗೆ ಬೇಕ್ರಿಗೆ ಹೋದೆ. ತುಮಕೂರು ಬೇಕ್ರಿಗೆ ಹೋಗಿ ಒಂದು 12 ವರ್ಷ ಸರ್ ನಲ್ಲಿ ಬೇಕ್ರಿ ಕೆಲಸ ಮಾಡಿ, ಒಂದು ಸೈಡ್ ಕೆಲಸದಿಂದ ಒಂದು ಕೇಕ್ ಮಾಸ್ಟರ್ ಅನ್ನೋವರೆಗೂ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅಲ್ಲಿ ಬೇಕ್ರಿ ಜೀವನ ಮಾಡ್ತಾ ಒಂದು ಮನೆ, ಒಂದು 9 ಇಂಚಿನ ಮನೆ, ಹಳೆ ಮನೆ ಇತ್ತು ನಮ್ದು. ಅಲ್ಲಿಂದ ದುಡ್ದು ಒಂದು ಮನೆ ಮಾಡ್ಕೊಂಡು ಮದುವೆ ಟೈಮಲ್ಲಿ ನಾನು ಊರಿಗೆ ಬಂದಿದ್ದು. ಮದುವೆ ಮೂರಿಸಿದ್ದ ನನಗೆ ಊರಿಗೆ ಬಂದೆ. ಬಂದಾದ್ಮೇಲೆ ಮದುವೆ ಆಯ್ತು. ಆಮೇಲೆ ನನಗೆ ಮುಂದಿನ ಜೀವನ ಏನಂತ ಸ್ವಲ್ಪ ಗೊಂದಲ ಆಗ್ಬಿಡ್ತು, ಏನ್ ಮಾಡೋದು ಈ ತರ ಆಗ್ಬಿಡ್ತಲ್ಲ ಅಂತ. ಆಮೇಲೆ ಅಲ್ಲಿ ಏನೋ ಬೇಕ್ರಿ ತುಮಕೂರ್ಲಿದ್ದಾಗ ಒಬ್ಬ ಹುಡುಗ ಮುಸ್ಲಿಮ್ಸ್ ಸರ್ ಇಮ್ರಾನ್ ಅಂತ, ಅವ್ನು ನಾನು ಬೇಕ್ರಿನ ಕೆಲಸ ಮಾಡೋಕೆ ನಾಯಿ ಮರಿಗಳು ತಂದು ಬೇಕ್ರಿ ತಂದೆ ತಂದು ಮಾರನು. ಅವಾಗ ನನಗೆ ನೋಡಿದ್ದು ಇದೇಗೆ ಇಷ್ಟೊಂದು ಮರಿಗಳು ಮಾರ್ತಾರಲ್ಲ ಅಂತ ಒಂದ್ಸಲ ಕೇಳಿದ್ದೆ, ಏ ಬಿಸ್ನೆಸ್ಗೆ ಯಾವ್ದಾದ್ರೇನು ಅಂತೇಳಿ ಅವ್ನು ಇಮ್ರಾನ್ ಅಂತ ಹೇಳ್ದ. ಅದಾದ್ಮೇಲೆ ನಾಯಿ ಮರಿಗಳನ್ನು ವಾರಕ್ಕೊಂದು 5-6 ದಿನ ತಂದು ಕೊಡೋಣ ಬೇಕ್ರಿ ಹತ್ರ. ನೋಡಿದ್ಮೇಲೆ ನಾನು ನನಗೆ ನಾಯಿ ಬೇಕು ಅಂತೇಳಿ ಕೇಳಿದೆ. ಅವ್ನು ಜರ್ಮನ್ ಶೆಫರ್ಡ್ ಒಂದೇ ಒಂದು ಫಿಮೇಲ್ ಮರಿ ತಂದಿದ್ದೆ. ಆ ಜರ್ಮನ್ ಶೆಫರ್ಡ್ ಮರಿ ತಂದಾಗ ಮನೆಗೆ ಇತ್ತು, ನನಗಿಲ್ಲಿ ಅದು 9 ತಿಂಗಳಿಗೆ ಕ್ರಾಸಿಂಗ್ ಬಂತು. ಕ್ರಾಸಿಂಗ್ ಬಂದಾಗ ನಂಗೆ ಆಲ್ ಓವರಲ್ಲಿ ಆಗಲಿ ಹಾಸನಲ್ಲಾಗಲಿ ಯಾರು ನಾಯಿ ಸಾಕಿರೋರು ಗೊತ್ತಿರಲಿಲ್ಲ. ಆಮೇಲೆ ಅದೇ ಜಾತಿನ ಒಂದು ಜರ್ಮನ್ ಶೆಫರ್ಡ್ ಜಾತಿನೇ ಬೇಕಿತ್ತಲ್ಲ ಮೇಲು ಅಂತೇಳಿ ಆ ತುಮಕೂರಿಗೆ ಬೈಕಲ್ಲಿ ತಗೊಂಡೋಗಿ ಕ್ರಾಸ್ ಮಾಡಿಸ್ಕೆ ಬಂದು ಒಂದು 62 ದಿನಕ್ಕೆ ಅದು ಮರಿ ಆಗ್ತು. 67 ದಿನಕ್ಕೆ ಮರಿ ಆಗ್ತಾಗ ಏನಾಯ್ತು, ಅದು 7 ಮರಿ ಹಾಕ್ಬಿಡ್ತು. 7 ಮರಿ ಆಗ್ತಾಗ ಏನಾಯ್ತು, ನಾನು ಯಾರೋ ಹಾಸದನ್ನೊಬ್ಬ ನೋಡಿದ್ನಲ್ಲ, ನಾಯಿ ನೋಡಿದ್ದು, ನೀವು ಮರಿ ಹಾಕ್ದಾಗ ನಂಗೆ ಒಂಚೂರು ಫೋನ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಇಲ್ಲಿ ಹಾಸನವ್ರಿಗೆ ಮರಿ ಹಾಕ್ದಾಗ ಸರ್ ನಿಂಗೆ 7 ಮರಿ ಹಾಕಿದೆ, 4 ಮೇಲು 3 ಫೀಮೇಲೆ ಅಂದ. 7,000 ರೂಪಾಯಿ ಅವತ್ತಿನ ರೇಟಲ್ಲಿ ತಗೊಂಡು ಹೋದ. ಒಳ್ಳೆ ದುಡ್ಡು ಆಯ್ತು ಅವತ್ತ. ಆಮೇಲೆ ನಾನೇ ಮಾಡಿದೆ, ಈಗ ಮದುವೆ ಆಗಿದ್ದೀವಿ, ಹೊಸ್ತಾಗಿದ್ದೀವಿ. ಆಮೇಲೆ ಈಗ ಕೃಷಿ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಕೊಂಡು ಇದನ್ನು ಮಾಡ್ಬೋದಲ್ಲ ಅಂತೇಳಿ ನಾನೇ ಮಾಡಿದೆ. ಜರ್ಮನ್ ಶೆಫರ್ಡ್ ದುಡ್ಡಾಯಿತು. ಅದಾದಮೇಲೆ ಒಂದು ಡಾಬರ್ಮೆನ್ ತಳಿನ ತಗೊಬಂದೆ. ಆ ಡಾಬರ್ಮೆನ್ ತಳಿ ತಂದು ಅದು ಹಂಗೆ ಸೇಮು, ಫಸ್ಟ್ನೇ 9 ತಿಂಗಳಿಗೆ ಮಾಡಿಸ್ಲಿಲ್ಲ, ಗರ್ಭಕೋಶ ಇಂಪ್ರೂವ್ಮೆಂಟ್ ಆಗಿರಲ್ಲ ಅಂತ. 2 ಟೈಮ್ ಈಟಿಗೆ ಬರುತ್ತೆ, 14 ತಿಂಗಳಿಗೆ ಒಂದ್ಸಲ ಈಟಿಗೆ ಬಂತು. ಆಗ ಡಾಬರ್ಮೆನ್ ಮಾಡಿಸ್ತು, 12 ಮರಿ ಹಾಕ್ಬಿಡ್ತು. ಅದು 12 ಮರಿ ಹಾಕಿದಾಗ ಆಗ 3,500 ರೂಪಾಯಿ ಒಂದು ಡಾಬರ್ಮೆನ್ ಮರಿ. ಆಗ ಅಲ್ಲಿ ದುಡ್ಡು ಆಯ್ತಲ್ಲ, ನಾವು ಇದನ್ನ ಯಾಕೆ ಮಾಡಬಾರ್ದು, ಜೀವನ ಕಳ್ಳ ಓಡಿಸ್ಕೋಬೋದಲ್ಲ ಅಂತೇಳಿ ನಾಯಿಗಳನ್ನ ಸಾಗಾಣಿಕೆ ಅವತ್ತಿಂದ ಒಂದು ಸ್ವಲ್ಪ ಶುರು ಮಾಡ್ಕೊಂಡೆ. ಶುರು ಮಾಡ್ಕೊಂಡಾಗ ಜರ್ಮನ್ ಶೆಫರ್ಡ್, ಡಾಬರ್ಮೆನ್ ತಳಿ, ಮತ್ತೆ ಲ್ಯಾಬ್ರಡನ್ನು, ಆಮೇಲೆ ಡ್ಯಾಶ್ ಅಂಡ್ ಡ್ಯಾಶು, ಆಮೇಲೆ ರಿಟ್ರೀವರು, ಆಮೇಲೆ ಸಿಡ್ಸು, ಹಿಂಗೆ ಇದನ್ನ ಕಂಟಿನ್ಯೂ ಮಾಡ್ಕೊಬಂದೆ. ಕಂಟಿನ್ಯೂ ಮಾಡ್ಕೊಬಂದಾಗ ಒಳ್ಳೆ ನಮ್ಮನೆಯವರು ಒಂದು ಸ್ವಲ್ಪ ಆದಾಯ ಒಂದು ಸ್ವಲ್ಪ ಆಯ್ತಲ್ಲ, ಹಂಗಾಗಿ ಅವರು ಒಂದು ಸ್ವಲ್ಪ ಎಂಕರೇಜ್ ಕೊಡ್ಕೊಬಂದರು. ಆಮೇಲೆ ನಾಯಿಗಳಿಗೆಲ್ಲ ಸ್ವಂತ ಫುಡ್ಡೇ ಸರ್ ರೆಡಿ ಫುಡ್ ಏನು ತಂದಾಗ್ತಿರ್ಲಿಲ್ಲ, ಮನೇಲಿ ಹಸ್ಕೊಳಿದ್ದು, ಮನೇಲಿರೋಂಥ ಹಾಲು ಮೊಸರು, ಆಮೇಲೆ ಮೊಟ್ಟೆ, ಹಾಗೆ ಒಂದು ಸ್ವಲ್ಪ ನಾಟಿ ಕೋಳಿದ್ದು, ನಾಟಿ ಕೋಳಿ ಮೊಟ್ಟೆ, ಹಾಲು ಮೊಸರಲ್ಲೇ ಅನ್ನ ಹಾಕೊಂಡು ಒಗ್ಗಡ್ಸ್ಕೆ ಬಂದು. ಒಗ್ಗಡ್ಸ್ಕೆ ಬಂದಮೇಲೆ ಒಂದು 18 ವರ್ಷದಿಂದಲೂ ಸರ್ ಅದೇ ಬಿಸ್ನೆಸ್, ನಾಯಿದೆ ನಾನು ಜಾಸ್ತಿ ಒತ್ತು ಕೊಟ್ಟಿದ್ದೀನಿ. ಚಿಕ್ಕಮಗಳೂರು ಇರ್ಬೋದು, ತುಮಕೂರು, ಮಂಡ್ಯ, ಉಡುಪಿ, ಆಮೇಲೆ ಬೆಂಗಳೂರು, ಮೈಸೂರಿಗೆಲ್ಲ ಸರ್ ಅದನ್ನು ಮರಿಗಳನ್ನು ಈ ಕ್ರಾಸ್ ಮಾಡಿಸಿ ಗಂಡು ಮತ್ತು ಹೆಣ್ಣನ್ನು ಫೋಟೋಗಳನ್ನು ತೋರಿಸಿ ಇದರಲ್ಲಿ ಮೇಲ್ ಎಷ್ಟಿದೆ ಫಿಮೇಲ್ ಎಷ್ಟಿದೆ ಅಂತೇಳಿ ಬ್ರೀಡರ್ಗಳಿಗೆ ಫೋಟೋಗಳನ್ನು ಹಾಕಿ ವಾಟ್ಸಪ್ ಮುಖಾಂತರ ಅವ್ರಿಗೆ ಹಾಕ್ತೀವಿ, ಇಷ್ಟು ಮೇಲ್ ಇದ್ದೇವೆ ಎಷ್ಟು ಫಿಮೇಲ್ ಇದ್ದೇವೆ. ತಂದೆ ತಾಯಿಗಳು ತೋರಿಸ್ಬಿಟ್ಟು ಅವ್ರು ನಮ್ಮ ಹತ್ರ ಒಂದಿಷ್ಟು ರೇಟಿಗೆ ಅಂತೇಳಿ ತಗೋತಾರೆ. ತಗೊಂಡಾದ್ಮೇಲೆ ನಮಗೆ ವಾಟ್ಸಪ್ ಮುಖಾಂತರ ಫೋನ್ಪೇ ಮಾಡಿ ಬಿಸ್ನೆಸ್ಗಳನ್ನು ಮಾಡಿಕೊಡ್ತಾಯಿದ್ದಾರೆ. ಆಮೇಲೆ ಈಗ ನಾನು ಇಲ್ಲಿ ಯಾವಾಗ ಒಳ್ಳೆ ಕ್ವಾಲಿಟಿಗಳ ನಾಯಿಗಳು ಇಟ್ಕೊಂಡಾಗ ಸುತ್ತಮುತ್ತ ಹಾಸನ್ನು ಆಲೂರು ತಾಲೂಕರೆಲ್ಲ ನಮಗೆ ಗೊತ್ತಾಗಿ ಅವ್ರ ಹತ್ರ ಒಂದೊಂದು ಫಿಮೇಲ್ಗಳಿದ್ದಾಗ ನಮ್ಮದು ಒಂದು ಫಿಮೇಲ್ ಇದೆ ಕ್ರಾಸ್ ಮಾಡಿಸ್ಕೊಡಿ ಅಂತೇಳಿ ನಮ್ಮ ಹತ್ರ ತಗೋತಾರೆ. ತಗೊಬಂದಾಗ ನಾನು ಒಂದು ಇಲ್ಲ ಒಂದು ಮರಿ ಹಾಕ್ತಾಗ ಒಂದು ಮರಿ ಕೊಡಿ, ಇಲ್ಲ ದುಡ್ಡಿಗೆ ಮಾಡಿಸಿದ್ರೆ ಕ್ಯಾಶ್ ಒಂದು 5,000 ಕೊಡಿ ಅಂತೇಳಿ ಈ ಥರ ಮಾಡ್ಕೆ ಬರ್ತಾ ಇದ್ದೀವಿ. ಹಂಗಾಗಿ ನಾಯಿ ಬಗ್ಗೆ ಇಲ್ಲಿ ಸರಿ ಹೆಚ್ಚಿನ ಒಲವು ಜಾಸ್ತಿ ಇದೆ, ಆಮೇಲೆ ಆದಾಯನೂ ಇದೆ. ನಾವು ಎಷ್ಟು ಪೋಷಣೆ ಮಾಡ್ಕೊಂಡು ನೀಟಾಗಿ ಸಾಕಿ ಬರ್ತೀವಿ ಅಷ್ಟೇ ಆದಾಯನು ಮಾಡಿಕೊಡುತ್ತೆ. ಆಮೇಲೆ ನಾನು ಇದು ಬಿಸ್ನೆಸ್ ಪ್ರೊಫೆಷನ್ಗೆ ಏನು ಮಾಡಲಿಲ್ಲ, ಸಾಕ್ತಿದ್ದಲ್ಲ ನಾನು ಯಾಕೆ ಸಾಕ್ಬಾರ್ದು ಅನ್ನೋದೊಂದು ನನ್ನ ಮನವರಿಕೆ ಆಗಿ ಒಂದು ನಾಯಿ ತಂದಾಗ ಆದಾಯ ಶುರು ಆಯ್ತಲ್ಲ, ಹಂಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅದ್ರ ಜೊತೆಗೆ ಹಸುಗಳು ಕೃಷಿನೂ ಮಾಡ್ತಾ ಇದ್ದೀನಿ, ಹಂಗಾಗಿ ಅನುಕೂಲ ಇದೆ ಸರ್. ಈಗ ಬೇಕರಿನಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಏನೇನು ಕೆಲಸ ಮಾಡ್ತಿದ್ರಿ ಅಲ್ಲಿ? ಸರ್ ಅಲ್ಲಿ ಸ್ಟಾರ್ಟಿಂಗ್ ನಾವು ಅದು SLC ಫೇಲ್ ಆದ್ರೆ ಸರ್ ನಾವೆಲ್ಲ ಓದ್ತಿದ್ದಾಗ 40 ಜನ ಸ್ಟೂಡೆಂಟ್ ಇದೀವಿ ಅಂದ್ರೆ ಒಂದು 20 ಜನ ಪಾಸ್ ಆಗೋ, 20 ಜನ ಫೇಲ್ ಆಗೋ. ಆ 20 ಜನ ಏನ್ ಮಾಡ್ತಿದ್ರು ಅಂದ್ರೆ ನಿಂಗೆ ಬೇಕರಿಗಳಿಗೆ ಹೋಟ್ಲುಗಳಿಗೆ ಸೇರ್ಕೊತಾ ಇದ್ದು. ಆದ್ರೆ ನಾನು ಹಾಗೆ ಮಾಡಿದೆ, ಹೋಟ್ಲು ಬೇಡ ಬೇಕರಿಗೆ ಹೋಗೋಣ ಅಂತೇಳಿ ಸೇರ್ಕೊಂಡೆ. ಸ್ಟಾರ್ಟಿಂಗ್ ನಮಗೆ ಹೆಲ್ಪರ್ ಕೆಲಸ ಕೊಟ್ಟರು. ಅದಾದ್ಮೇಲೆ ನಾವೀಗ ದುಡಿಲೇಬೇಕಿತ್ತು, ಯಾಕಂದ್ರೆ ನಾವೀಗ SLC ಫೇಲ್ ಆಗಿದ್ದೀವಿ. ಈಗ ಎಜುಕೇಷನ್ ಅಲ್ಲಿ ಮುಂದಿರಲಿಲ್ಲ, ಈಗ ಬೇಕರಿ ಇಲ್ಲಾರ ಓದ್ಕೊಂಡು ನಾವು ಅಪ್ಪ ಅಮ್ಮಗೆ ಒಂದು ಒಳ್ಳೆ ಮಗ ಆಗಬೇಕು ಅಂತೇಳಿ ಅದನ್ನೇ ಮಾಡಿದ್ರು. ಹೆಲ್ಪರ್ ಇಂದವ ಒಲೆ ಬೇಯಿಸೋದು, ಈ ಓವನ್ಗಳಲ್ಲಿ ಸೌದೆ ಒಲೆ ಇತ್ತು ಆಗ, ಮತ್ತೆ ಗ್ಯಾಸ್ ಒಲೆ ಇತ್ತು, ಅದರಲ್ಲಿ ಬೇಯಿಸೋಂಥದನ್ನು ಕಲ್ತ್ಕೊಂಡೆ. ಅದಾದ್ಮೇಲೆ ಅದಾನಂತರ ಕೇಕ್ ಮಾಸ್ಟ್ರು, ಅಂದರೆ ಪ್ರತಿ ಐಟಮ್ಗಳನ್ನು ಮಾಡೋಂಥವ್ರಿಗೆ ಕೇಕ್ ಮಾಸ್ಟ್ರು ಅಂತಾರೆ. ಬ್ರೆಡ್ ಇರ್ಬೋದು, ಬನ್ನು, ಪಪ್ಸು, ಪ್ರತಿಯೊಂದು ಆಲ್ ರೌಂಡ್ ಮಾಡೋನಿಗೆ ಕೇಕ್ ಮಾಸ್ಟ್ರು ಅಂತ. ಆಗ ನಾವು ಒಂದೇ ಬೇಕ್ರಿಲಿ ಒಬ್ಬರು ಕುಂದಾಪುರದವರು ಪ್ರವೀಣ್ ಅಂತೇಳಿ, ದುರ್ಗಾ ಬೇಕ್ರಿ ಅಂತೇಳಿ ಉಪ್ಪರಳ್ಳಿ ತುಮಕೂರು ರೈಲ್ವೆ ಸ್ಟೇಷನ್ ಹತ್ರ, ಅಲ್ಲೇ ಸಹ ಸುಮಾರು ಒಂದು 12 ವರ್ಷ ಒಂದೇ ಬೇಕ್ರಿಲಿ ಕೆಲಸ ಮಾಡಿದೆ. ಹಂಗಾಗಿ ಬೇಕ್ರಿಲೂ ಚೆನ್ನಾಗಿತ್ತು ಸರ್, ಬೇಕ್ರಿಲಿ ಏನು ತಂದಿರಲಿಲ್ಲ, ಚೆನ್ನಾಗಿ ಕಲ್ತಿದ್ದೆ. ಬೇಕ್ರಿ ಫೀಲ್ಡಲ್ಲಿ ಒಯ್ದಿದ್ರು ಚೆನ್ನಾಗಿರೋದು. ನಾನೇ ಮಾಡಿದೆ, ಕಾಂಪಿಟೇಷನ್ ಯುಗಗಳು ಜಾಸ್ತಿ ಆಯ್ತಲ್ಲ, ಈ ಬೇಕ್ರಿಲಿದ್ದಾಗ ಏನಾಗುತ್ತೆ, ಎಲ್ಲರೂ ಒಂದು ಸಾವು ಇಲ್ಲ ಒಂದು ಸಮಾರಂಭಗಳಿಗೆ ಹೋಗ್ಕಾಗಲ್ಲ. ಹಂಗಾಗಿ ಏನು ಮಾಡಿದೆ, ಬೇಕ್ರಿ ಫೀಲ್ಡ್ ಬೇಡ, ಒಂದು 12 ವರ್ಷ ಅದರೊಳಗೆ ಬೆಂದಿದ್ದೀನಿ, ಒಂದು ಸ್ವಲ್ಪ ಫ್ರೀ ಆಗಿರೋಣ ಅಂತೇಳಿ ಈ ಹಸುಗಳು ಮತ್ತು ನಾಯಿ ಕೃಷಿ ಬಗ್ಗೆ ತೊಡಗಿಸ್ಕೊಂಡೆ. ಅವತ್ತು ನಿಮ್ಮ ತಂದೆಯವರು ಏನು ಹೋರಿಗಳನ್ನು ಮಾರಾಟ ಮಾಡಕ್ಕೆ ಹೊರಟಿದ್ರು, ಅದು ಬೇಕು ಅಂತ ಹಠ ಮಾಡಿದ್ರಲ್ಲ, ಅವಾಗ್ಲಿಂದಲೇ ಈ ಪ್ರಾಣಿ ಮೇಲಿನ ಪ್ರೀತಿ ಶುರು ಆಯ್ತಾ ಅಂತ ನಿಮ್ಗೆ? ಹೌದು ಸರ್, ತುಂಬಾ ಚಿಕ್ಕ ಹುಡುಗನಿದ್ದಾಗ ಸರ್ ನನಗೆ ಪಾರಳದ ಮೇಲೆ ಭಾರಿ ಹುಚ್ಚಿತ್ತು. ಇಲ್ಲಿ ನಮ್ಮ ಒಬ್ರು ಪರಳ ಸಾಕಿದ್ರು, ಅವತ್ತು ಅದು ಒಂದು 80 ರೂಪಾಯಿನ ಜೋಡಿ. ಆ 80 ರೂಪಾಯಿ ಹೊಂಚ್ಬೇಕಾದ್ರೆ ಆಗಿಲ್ಲ ಸರ್, 100 ರೂಪಾಯಿ ಕೂಡಿದ್ರು ಅದು ಆಗಿರ್ಲಿಲ್ಲ, ಅದು ನನ್ನೊಂದು ಕನಸಿತ್ತು ಅವನ ಜೊತೆ ಪರಳ ತಂದು ಸಾಕ್ಬೇಕು ಅಂತ ಹೇಳಿ. ಆಗ 80 ರೂಪಾಯಿ ಜೋಡಿ ಹೇಳೋರು ಅದು. ಆಗ ನಾನು 1 ರೂಪಾಯಿ 2 ರೂಪಾಯಿ ಕೂಡಿಟ್ಟಿರೋ ಸರ್, ಅದೊಂದು 10 ವರ್ಷ ತಳಕ್ ಆಗ್ಲಿಲ್ಲ ನಂದು. ಆಗ ನಾನು ಅಲ್ಲಿ ಬೇಕರಿಗೆ ಹೋದ್ಮೇಲೆ ನಂದು ದುಡಿಮೆ ಶುರು ಆಯ್ತಲ್ಲ, ಅಲ್ಲಿ ಪರಳನು ಸಾಕ್ತೆ, ಆಮೇಲೆ ನಾಯಿದು ಇಂಟ್ರೆಸ್ಟ್ ಅಲ್ಲಿಂದೆಲ್ಲ ಬಂತು ಸರ್. ತುಂಬಾ ಪ್ರಾಣಿ ಬಗ್ಗೆ ಭಾರಿ ಆಸಕ್ತಿ ಸರ್. ಈಗ ನಮ್ಮಪ್ಪ ದನಿನಪ್ಪರ ಮಾಡ್ತಾ ಇದ್ರು, ಅವ್ರು ತಂದವೆಲ್ಲ ಚೆನ್ನಾಗಿ ಕಾಣವಲ್ಲ ನಂಗೆ ಬೇಕಿತ್ತಾಗ, ಚೆನ್ನಾಗಿ ಕಂಡ್ರೆ ಅವ್ರು ಅವ್ರ ಮೇಡ ವ್ಯಾಪಾರ ತಂದಿರ್ತಾರೆ, ಅವ್ರು ಎಲ್ಲ ಬಡ್ಡಿ ಸಾಲ ತಂದು ಮಾಡಿರ್ತಾರೆ, ಒಂದು 500,000 ರೂಪಾಯಿಗೆ ಲಾಭ ಕಿಟ್ಕೊಂಡಿರ್ತಾರೆ. ನಾನೇ ಮಾಡ್ದು ಇದೇ ಬೇಕು ಅದೇ ಬೇಕು ಅನ್ನೋ, ಅವರು ಅಷ್ಟು ಬಿಡ್ತಿರ್ಲಿಲ್ಲ. ಅದಾದ್ಮೇಲೆ ಒಂದ್ ಜೊತೆ ಎತ್ತು ಹೇಳಿದ ಸರ್, ಆಗ ಆಟ ಮಾಡಿ ಉಳಿಸ್ಕೊಂಡೆ. ಅಲ್ಲಿಂದಲೂ ಸರ್ ನಮ್ಗೆ ಪ್ರಾಣಿಗಳ ಬಗ್ಗೆ ಭಾರಿ ಆಸಕ್ತಿ. ಆಮೇಲೆ ನಾವು ಎಷ್ಟು ಎಜುಕೇಟೆಡ್ ಮಾಡ್ಲಿಲ್ಲ ಅಂದ್ರೂ ಸ್ವಲ್ಪ ನನ್ನ ಅನುಭವದಲ್ಲೇ ಈ ಹಸುಗಳಿರ್ಬೋದು, ಈ ನಾಯಿಗಳಿರ್ಬೋದು, ಮೇಕೆಗಳಿರ್ಬೋದು, ಎಲ್ಲ ನನ್ನ ಸ್ವಂತ ಅನುಭವದಲ್ಲೇ ಸರ್ ಇಲ್ಲಿವರೆಗೂ ನಾನು ಸಾಕೆ ಬಂದಿದ್ದೀನಿ. ಈಗ ಬೇಕರಿ ಕೆಲಸವನ್ನ ಬಿಟ್ಟು ಯಾಕೆ ಬಂದ್ರಿ? ಮ್ಯಾರೇಜ್ ಆಯ್ತು ಇಲ್ಲೇ, ಅದಾದ್ಮೇಲೆ ನಾನೇ ಮಾಡಿದೆ ಬೇಕರಿಲೆ ಒಂದು 15 ವರ್ಷ ದುಡಿದಿದ್ದೀನಿ. ಸ್ವಂತ ಯಾವ್ದಾರ ಒಂದು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಈಗ ಬೇಕರಿ ಕೆಲಸಕ್ಕೆ ಹೋರ್ ಇನ್ನೊಬ್ರು ಕಾಲ್ ಕೆಳಗೆ ನಿಂತ್ಕೋಬೇಕು, ಇವ್ರು ಹೇಳ್ದಂಗೆ ಕೇಳ್ಬೇಕು. ನಾವೀಗ ಮೆಜಾರಿಟಿ ಬಂದಿದ್ದೀವಿ, ಅವ್ರೇನಾದ್ರು ಬೈದ್ರೆ ನಾವು ಸಹಿಸ್ಕೊಳಕ್ಕಾಗಲ್ಲ. ನಾನು ಸ್ವಂತ ಯಾವ್ದಾರ ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡೆ. ಅದ್ರಲ್ಲಿ ಆಯ್ಕೆ ಮಾಡಿದ್ದು ಫಸ್ಟ್ ಸರ್ ನಾನು ನಾಯಿಗಳು ಆಯ್ಕೆ ಮಾಡ್ಕೊಂಡೆ, ಅದಾದ್ಮೇಲೆ ಹಸುಗಳು ಮಾಡ್ಕೊಂಡೆ. ಈ ಹಸುಗಳು ಮಾಡೋದ್ರಿಂದ ಹಾಲು ಆಯಿತು, ಮತ್ತು ನಾಯಿಗಳಿಗೆ ಹಾಲು ಮೊಸರು ಸಿಗುತ್ತೆ ನಮಗೆ, ಆಮೇಲೆ ನಮ್ಮ ಮನೆ ಬಳಕೆಗೂ ಹಾಲಾಗುತ್ತೆ. ಹಂಗಾಗಿ ಹಸುಗಳು ಮಾಡ್ಕೊಂಡೆ, ಅದಾದ್ಮೇಲೆ ನಾಯಿಗಳು, ಅದಾದ್ಮೇಲೆ ಸರ್ ಈಗ ಜಮೀನಲ್ಲಿ ಒಂದು ಸ್ವಲ್ಪ ಒಂದು 20 ತೆಂಗಿನ ಮರಗಳಿದ್ದಾವೆ, ಆಮೇಲೆ ತ್ಯಾಗದ ಮರ ಇದ್ದಾವೆ. ಹಸುಗಳಿಗೆ ನಾವೇ ಸ್ವಂತ ಮೇವು ಬೆಳ್ಕೋತೀವಿ, ಹೊರಗಡೆಯಿಂದ ಏನು ಮೇವು ತರಲ್ಲ. ನಮಗೆ ಮೇಯ್ಸೋಕ್ಕೆ ಜಾಗ ಇಲ್ಲ, ಮನೆ ಹತ್ರನೇ ಬೆಳ್ಕೊಂಡು ಅದನ್ನೇ ಹುಲ್ಲು ಹಸುಗಳಿಗೆಲ್ಲ ಮಾಡ್ಕೊಂಡು ವರ್ಷಕ್ಕೆ ಒಂದು ಸಾವಿರ ಒಂದು 10-15 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ. ಅದ್ರಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ ಗೊಬ್ಬರ ಎಲ್ಲ ಮಾರಾಟ ಮಾಡ್ತೀವಿ. ಹಸುಗಳು ಎಷ್ಟು ಸಾಕಾಣಿಕೆ ಮಾಡ್ತಿದ್ರಿ ಸರ್? ಹಸುಗಳೀಗ ಒಂದು 9 ಇದೆ ಸರ್, ಒಂದು 3 ಜರ್ಸಿ ಇದಾವೆ, ಒಂದು 2 ಕ್ರಾಸ್ ಇದಾವೆ, ಇನ್ನೊಂದು HF ಇದೆ. ಹಂಗಾಗಿ ಹಸುಗಳು ಬಿಟ್ಟಿಲ್ಲ ಸರ್. ಸುಮಾರು ನಾವು ಚಿಕ್ಕ ಹುಡುಗನಿಂದಲೂ ನಮ್ಮಅಪ್ಪ ಆಟ ಮಾಡಿ ಬಿಡ್ಕಂದಲ್ಲ, ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದೀವಿ. ಅದರಲ್ಲೂ ಏನು ತೀರಾ ಏನು ಲಾಸ್ ಇಲ್ಲ ಸರ್, ಹೈನುಗಾರಿಕೆಲ್ಲೂ ಉತ್ತಮವಾಗಿ ಮಾಡ್ಕೊಂಡೋದ್ರೆ ಅದರಲ್ಲೇನು ತುಂಬ ಲಾಸ್ ಏನಿಲ್ಲ. ಅಂದ್ರೆ ಏನಂದ್ರೆ ಕರೆಕ್ಟ್ ಟೈಮಿಗೆ ಅದು ಕನ್ಸೀವ್ ಆಗಿ ಕರೆಕ್ಟ್ ಟೈಮಿಗೆ ಕರು ಹಾಕಿದ್ರೆ ಅಲ್ಲ, ಅದಕ್ಕಿಂತ ಲಾಭ ಅಂಶ ಬೇರೆ ಅದು ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ಯಾವ್ದಾದೋ ಐಟಗಳನ್ನ ಮಾಡ್ಕೊಳಕ್ ಹೋದಾಗ ನಾವು ಎಡವುತ್ತೀವಿ. ನಮ್ಮ ಸ್ವಂತ ಇದ್ರಲ್ಲೇ ನೀಟಾಗಿ ಮಾಡ್ಕೊಂಡು ಅದಕ್ಕೆ ಪೋಷಣೆ ಮಾಡ್ಕೊಂಡು ನಮ್ಮ ಪೂರ್ತಿ ನಮ್ಮ ಸಮಯಗಳನ್ನೆಲ್ಲ ಪ್ರಾಣಿ ಪಕ್ಷಿಗಳಲ್ಲೇ ತೊಡಗಿಸ್ಕೊಂಡ್ರೆ ಅಷ್ಟು ಖುಷಿ ನಮಗೆ ಬೇರೆದ್ರಲ್ಲಿ ಸಿಗಲ್ಲ ಸರ್. ಈಗ ಎಷ್ಟು ಹಸುಗಳು ಹಾಲು ಕೊಡ್ತಾ ಇದಾವೆ, ಎಷ್ಟು ಲೀಟರ್ ಹಾಲು ಸಿಗುತ್ತೆ ಪ್ರತಿ ದಿವಸ ಸರ್? ಈಗ ಪ್ರತಿ ದಿವಸ ಈಗ ಸರ್ ಈಗ 3 ಗಬ ಆಗಿದಾವೆ, ಇನ್ನು 3 ಕೊಡ್ತಾ ಇದಾವೆ. ಅದರಲ್ಲಿ ಈಗ ಸರ್ ನಾವೀಗ ಒಂದು ಎಲ್ಲ ಅಂದ್ರೆ ಈಗ ಡೈರಿಗೂ ಒಂದು ಸ್ವಲ್ಪ ಒಂದು 5-6 ಲೀಟರ್ ಹಾಕ್ತಿವಿ. ಆಮೇಲೆ ಮನ್ ಮನೆಗೆ ಈಗ ನಮ್ಮ ಫ್ರೆಂಡ್ಸ್ಗಳು ನಮ್ಮ ಗೊತ್ತಿರೋರು ಹಾಲು ಕೊಡ್ಬೇಕಪ್ಪ ಅಂತ ಹೇಳಿರ್ತಾರೆ, ಅವ್ರಿಗೊಂದು 10 ಲೀಟರ್ ಒಂದು 10 ಮನೆಗೆ ನಾವೇ ಹಾಲು ಕೊಡ್ತಾ ಇದೀವಿ ಸರ್. ಬೆಳಿಗ್ಗೆ ಸಂಜೆ ಒಂದು 10 ಮನೆಗೆ ಕೊಡ್ತೀವಿ, ಇನ್ ಮಿಕ್ಕಿದ ಹಾಲನ್ನು ಡೈರಿಗೆ ಹಾಕ್ತೀವಿ ಸರ್. ಈಗ ಡೈರಿಗೆ ಹಾಲು ಹಾಕುವಂಥದ್ದು ಹೆಚ್ಚು ಲಾಭದಾಯಕವೋ ಅಥವಾ ಮನೆಗಳಿಗೆ ವರ್ತೆ ಮಾಡ್ಕೊಳ್ಳೋಂಥದ್ದು ಲಾಭದಾಯಕವೋ ಸರ್? ಮನೆಗಳಿಗೆ ಕೊಡೋಂಥದ್ದು ಏನಕ್ಕೆ ಅಂತಂದ್ರೆ, ಈಗ ಅವರು ಈಗ ಡೈರಿಲಿ ಡಿಗ್ರಿ ಕಂಪಲ್ಸರಿ ಡಿಗ್ರಿ ಬರಬೇಕು, ಆಮೇಲೆ ಫ್ಯಾಟ್ ಅಂಶ ಇರಲೇಬೇಕು. ಆಮೇಲೆ ಕೆಲವು ಹಸುಗಳಿದೆ ಸರ್, 3 ತಿಂಗಳು ಮಾತ್ರ ಫ್ಯಾಟ್ ಅಂಶ ಮತ್ತು ಒಳ್ಳೆ ಹಾಲು ಬರುತ್ತೆ, ಅದಾದ್ಮೇಲೆ ಹಾಲು ಡಿಗ್ರಿ ಬರಲ್ಲ. ಆಮೇಲೆ ಹಾಲು ತಂದು ಹೋಗ್ತೀವಿ ಡೈರಿ ಹತ್ರ, 3-4 ಸಲ ಆರಿಸಿ ಹಾಕಿದ್ರು ಡಿಗ್ರಿ ಬರಲ್ಲ. ಅವಾಗ ಏನಾಗೋದು, ಒಂದು ಸ್ವಲ್ಪ ಬೇಜಾರಾಗೋದು. ಬೆಳಗ್ಗೆ ಸಂಜೆ ಅವ್ರಿಗೆ ಹೊಸ ಕಾದ್ಬಿಟ್ಟು ನಾವು ಹಾಲು ಕರೆದು ಹಾಲು ತಗೋದಾಗ ಡೈರಿಗೆ ಹಾಲು ಡಿಗ್ರಿ ಬರಲಿಲ್ವಲ್ಲ ಅಂತೇಳಿ ಏನು ಮಾಡೋದು, ಚೆನ್ನಾಗಿರೋ ಹಾಲುಗಳನ್ನೇ ಮನೆಗೆ ಯಾಕೆ ಕೊಡಬಾರ್ದು ಅಂತೇಳಿ ನಾವು ಮನೆ ಮನೆಗೆ ಕೇಳೋದು. ಅವಾಗ ಕೊಡಿ ನಮಗೂ ಒಳ್ಳೆ ಹಾಲು ಕೊಡ್ತಾರಲ್ಲ ಅಂತೇಳಿ, ಬೆಳಿಗ್ಗೆ 1 ಲೀಟ್ರ್ ಸಂಜೆ 1 ಲೀಟ್ರ್ ಮನೆಗಳಿಗೆ ಹಾಲು ಕೊಡ್ತೀವಿ. ಅವ್ರು ತಿಂಗಳ ತಿಂಗಳ ಅಮೌಂಟನ್ನು ಕೊಡ್ತಾರೆ. ಉಳಿದಿದ್ದು ಹಾಲು ನಮಗೆ ನಾಯಿಗಳಿಗೆ ಬೇಕು, ಮತ್ತೆ ನಮ್ಮ ಮನೆಗೂ ಬೇಕು. ಹೆಚ್ಚಿನ ರೀತಿಯಲ್ಲಿ ಸರ್ ನಾಯಿಗಳಿಗೆ ಹಾಲು ನಮಗೆ ಬೇಕಾಗಿರೋದ್ರಿಂದ ಇನ್ನು ಮಿಕ್ಕಿದ ಹಾಲು ನಾಯಿಗಳಿಗೆ ಬಳಸ್ಕೋತೀವಿ. ಈಗ ಎಷ್ಟು ನಾಯಿಗಳಿದಾವೆ ಸರ್? 15 ನಾಯಿಗಳಿದೆ ಸರ್. ಈಗ 15 ನಾಯಿಗಳಿಗೆ ಎಷ್ಟು ಲೀಟರ್ ಹಾಲು ಬಳಕೆ ಮಾಡ್ತೀರಿ ಸರ್? ನಾವೀಗ 15 ನಾಯಿಗಳಿ ಸರ್, ಬೆಳಗ್ಗೆ ಒಂದು 5 ಲೀಟ್ರ್ ಸಂಜೆ ಒಂದು 5 ಲೀಟ್ರ್ ಹಾಕಿತೀವಿ. ಅದರಲ್ಲಿ ಬೆಳಗ್ಗೆ ಒಂದು ಟೈಮ್ ಹಾಲು ಹಾಕಿ ಅಂದ್ರೆ ಸಂಜೆ ಮೊಸರು ಹಾಕಿತೀವಿ. ಈ ರೈಸು ಜೊತೆಗೆ ಹಾಲು ಒಂದು ಟೈಮು, ಒಂದು ಟೈಮ್ ಮೊಸರು ಮತ್ತು ಮೊಟ್ಟೆ ರೈಸ್ ಕೊಡ್ತೀವಿ. ರೆಡಿ ಫುಡ್ ಹಾಕ್ಬೋದು. ಈ ರೆಡಿ ಫುಡ್ ಹಾಕಕ್ ಹೋದ್ರೆ ನಮಗೆ ಲಾಭ ಜಾಸ್ತಿ ಆಗಲ್ಲ. ಅದರಿಂದ ನಾವೇ ಈಗ ಮಲ್ಲಿ ಹಸುಗಳಿರೋದ್ರಿಂದ ಹಾಲು ಒಂದು ಟೈಮ್ ಸಿಗುತ್ತೆ, ಅದೇ ಹಾಲು ಸಂಜೆ ಇದ್ದಾಗ ಮೊಸರು ಹಾಕಿದ್ರೆ ಬೆಳಗ್ಗೆ ಮೊಸರು ಸಿಗುತ್ತೆ. ಹಂಗಾಗಿ ಸರ್ ಹೆಚ್ಚು ನಾಯಿಗಳಿಗೆ ಮೊಸರಲ್ಲಿ ರೈಸ್ ಕೊಡೋದ್ರಿಂದ ನಾಯಿ ಆರೋಗ್ಯವಾಗಿರುತ್ತೆ ಮತ್ತೆ ಡಸ್ಟ್ ಪುಷ್ಟವಾಗಿರುತ್ತೆ. ಅದರಿಂದ ನಮ್ಗೆ ಹಸುಗಳು ಹಾಲು ಬತ್ತರೋದ್ರಿಂದ ನಾಯಿಗಳು ಸಾಕಕ್ಕೆ ತುಂಬಾ ಅನುಕೂಲ ಆಗ್ತದೆ ಸರ್. ಈಗ ನಾಯಿಗಳಿಗೆ ಸ್ವಂತ ನಾನೇ ಆಹಾರವನ್ನ ತಯಾರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಿ, ಹೊರಗಡೆಯಿಂದ ತಂದ್ರೆ ದುಬಾರಿ ಆಗುತ್ತೆ, ಅದಷ್ಟು ಲಾಭದಾಯಕ ಆಗೋದಿಲ್ಲ ಅನ್ನುವಂಥದ್ದು. ಏನು ಪದಾರ್ಥ ಮಾಡಿ ಕೊಡ್ತಾ ಇದ್ರಿ, ಮತ್ತು ಅವು ಹೇಗೆ ಇಷ್ಟಪಡ್ತಾವೆ? ಹೊರಗಡೆ ತಂದಿದ್ದನ್ನು ಇಷ್ಟಪಡ್ತಾವೋ, ಮನೆಯಲ್ಲಿ ಮಾಡಿದ್ದನ್ನು ಹೆಚ್ಚು ಇಷ್ಟಪಡ್ತಾವೆ? ಸರ್ ಈಗ ನಾಯಿಗಳು ಸರ್ ಅದು ಎಲ್ಲ ಇಂಥ ಐಟಮ್ ಬೇಡ ಅಂತ ಅನ್ನಲ್ಲ, ಅದು ಪ್ರತಿಯೊಂದು ಐಟಮ್ನು ತಿನ್ನುತ್ತೆ. ನಾವೇನು ಮಾಡ್ತೀವಿ, ಮರಿಯಿಂದ ಏನು ಮಾಡ್ತೀವಿ, ಹಾಲು ಮೊಸರು ರೈಸ್ ಕೊಡ್ಕೊಂಡು ಬಂದು ಅದರೊಳಗೆ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಟೊಮೆಟೊ ಇರ್ಬೋದು, ಅದನ್ನ ತಿನ್ನುತ್ತೆ. ಆಮೇಲೆ ನಾವು ಈಗ ಬೇರೆ ರೀತಿ ಅವರು ಹೊರಗಡೆಯಿಂದ ಫುಡ್ ತಂದಾಗ ಅದು ಕೆಜಿಗೆ 1,000 ರೂಪಾಯಿ 900 ರೂಪಾಯಿ ಕೆಜಿ ಫುಡ್ ಇರುತ್ತೆ. ಅದನ್ನೇನಂದ್ರೆ ನಮಗೆ ಬ್ರೀಡ್ ಆದ್ರೆ ಆ ಲಾಭ ಬರುತ್ತೆ. ಆ ನಾಯಿಯಿಂದ ಬ್ರೀಡ್ ಆಗ್ಲಿಲ್ಲ ಅಂದಾಗ ನಮಗೆ ತುಂಬಾ ಹೊರೆ ಆಗುತ್ತೆ. ಅವಾಗ ನಾಯಿ ಸಾಕಿಂದು ತುಂಬಾ ಹೊರೆ ಆಯ್ತಲ್ಲ ಅಂದಾಗ ಮನೆಯಲ್ಲ ಇದು ಮಾಡ್ತಾರೆ. ಹಂಗಾಗಿ ಮನೆಯಲ್ಲೇ ಸಿಗುವಂತದ್ದು ನಮ್ಮ ಹಾಲು, ಹಾಲುಗಿಂತಲೂ ಸರ್ ಮೊಸರು ತುಂಬಾ ನಾಯಿಗಳಿಗೆ ಆರೋಗ್ಯಕ್ಕಾಗಿರುತ್ತೆ ಮತ್ತೆ ಪೌಷ್ಟಿಕಾಂಶಗಳನ್ನು ಮೊಸರಲ್ಲೇ ಇರುತ್ತೆ. ಮೊಸರು ಮತ್ತೆ ಮೊಟ್ಟೆ ನಮ್ಮ ಹತ್ರ ಸಿಗಲಿಲ್ಲ ಅಂದ್ರೆ ಫಾರ್ಮ್ಗಳಲ್ಲಿ ಮೊಟ್ಟೆಗಳು ತಂದ್ರೆ, ಆಮೇಲೆ ಮೊಟ್ಟೆ ಮತ್ತೆ ಹಾಲು ಮೊಸರು ತಿನ್ನೋದ್ರಿಂದ ನಾಯಿಗಳು ಹೆಲ್ತಿವಾಗಿರ್ತವೆ ಮತ್ತೆ ಯಾವ್ದೇ ಒಂದು ಮೋಷನ್ ಆಗಿರ್ಲಿ ಯಾವ್ದು ಸ್ಮೆಲ್ ಬರಲ್ಲ. ನಾಯಿಗಳು ಕೂದಲುದ್ರೋದು ಮತ್ತೆ ಬೇರೆ ತರ ಇರಲ್ಲ ಸರ್. ಹಂಗಾಗಿ ಮನೆ ಫುಡ್ ಹಾಕಿದ್ರೆ ನಾಯಿ ಹೆಲ್ತಿ ಆಗಿರ್ತವೆ, ಆಮೇಲೆ ಮೋಷನ್ ಯಾವ್ದು ಸ್ಮೆಲ್ ಬರದಂಗೆ ಕೂದಲು ಉದ್ರಲ್ಲ, ಬ್ರೀಡಿಂಗು ಚೆನ್ನಾಗಾಗ್ತದೆ ಸರ್. ಈಗ ಬ್ರೀಡಿಂಗ್ ಹೇಗೆ ಮಾಡ್ತೀರಾ? ತಳಿ ಸಂವರ್ಧನೆ ಅಂತ ಹೇಳಿ ಕರಿತೀವಿ ನಾವು, ಹೇಗೆ ಮಾಡಬೇಕು ತಳಿಯನ್ನ? ಈಗ ಕೆಲವರಿಗೆ ಫಸ್ಟ್ ಸ್ಟಾರ್ಟಿಂಗ್ ಏನು ಗೊತ್ತಿಲ್ಲ ಸರ್, ಮರಿಗಳಲ್ಲಿ ಎಲ್ಲ ಮುದ್ದಾಗಿ ಇರ್ತವೆ. ಈಗ ಒಬ್ಬ ಅನುಭವ ಇರುವಂತ ಬ್ರೀಡರ್ಗಳ ಹತ್ರ ಒಂದು ಮರಿಗಳನ್ನ ತಗೊಂಡ್ರೆ ಒಳ್ಳೇದು ಸರ್. ಯಾಕಂದ್ರೆ ಈಗ ಮರಿಲಿ ಎಲ್ಲಾ ಬೀದಿನ ಏನು ಮುದ್ದಾಗೆ ಇರುತ್ತೆ, ಅದು ಬೆಳೀತಾ ಬೆಳೀತಾನೆ ಗೊತ್ತಾಗೋದು ಈ ಬೀದಿನ ಯಾವುದು, ಇದು ಜಾತಿನ ಯಾವುದು ಅಂತೆಲ್ಲ ಒಂದು 6-7 ತಿಂಗಳು ಆದ್ಮೇಲೆ ಗೊತ್ತಾಗೋದು. ಮರಿಲಿ ಯಾವುದು ಗೊತ್ತಾಗಲ್ಲ. ಹಂಗಾಗಿ ಒಂದು ಸ್ವಲ್ಪ ಬ್ರೀಡರ್ಗಳ ಹತ್ರ ಅನುಭವ ಇರೋ ಹತ್ರ ಮರಿಗಳು ತಂದು ಅದರಲ್ಲಿ ಜಾತಿಗೆ ಜಾತಿನ ಕ್ರಾಸ್ ಮಾಡಿಸಿದ್ರೆ ಒರಿಜಿನಲ್ ಜಾತಿ ಬರುತ್ತೆ. ಹಂಗಾಗಿ ಅದನ್ನ ಮಾರಾಟಕ್ಕೆ ನಮಗೆ ಸುಲಭ ಆಗುತ್ತೆ. ಈಗ ನಮ್ಮಲ್ಲಿ ಒರಿಜಿನಲ್ ನಾಯಿ ಇರುತ್ತೆ, ಯಾವ್ದೋ ಒಂದು ಬೇರೆ ಕಂತರ ನಾಯಿ ಕ್ರಾಸ್ ಆದಾಗಿರುತ್ತೆ, ಕ್ರಾಸ್ ಬ್ರೀಡ್ ಆದ ತಗೊಂಡು ಹೋದಾಗ ಅದು ಕ್ವಾಲಿಟಿ ಇಲ್ದಾಗ ನಮ್ಮ ಬಿಸ್ನೆಸ್ ಹಾಳಾಗುತ್ತೆ, ನಮಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ಹಂಗಾಗಿ ಜಾತಿ ನಾಯಿನೇ ಈಗ ಜರ್ಮನ್ ಶೆಫರ್ಡ್ ಅಂದ್ರೆ ಜರ್ಮನ್ ಶೆಫರ್ಡ್ ಗಂಡಲ್ಲೇ ಒರಿಜಿನಲ್ ಕ್ರಾಸ್ ಮಾಡಿಸಿದಾಗ ಒರಿಜಿನಲ್ ಮರಿ ಬರುತ್ತೆ. ಆ ಮರಿ ಬಂದಾಗ ನಮಗೆ ಮಾರ್ಕೆಟ್ ಮಾಡೋಕೆ ಈಸಿ ಆಗುತ್ತೆ. ಆಮೇಲೆ ಒಂದು ಸರಿ ಏನಾಗ ನಾಯಿಗಳಲ್ಲಿರೋಂಥ ಬುದ್ಧಿ, ಈಗ ಎಷ್ಟೇ ಹೇಳ್ತಾರೆ ನಾಯಿಗಿರೋ ನಿಯತ್ತು ಮನುಷ್ಯಗಿಲ್ಲ ಅಂತ, ಪಾಪ ಒಂದು ಹೊತ್ತು ಅದಕ್ಕೆ ನಾಯಿಗೆ ಊಟ ಹಾಕಿದಾಗ ಅದು ನಮ್ಮನ್ನೇ ಸುತ್ತುತ್ತೆ. ಆಮೇಲೆ ಅದು ನಮ್ಮನ್ನ ಪ್ರೊಡಕ್ಷನ್ ಮಾಡುತ್ತೆ. ಸರಿಗೆ ಒಂದು ಡ್ಯಾಶ್ ಅಂಡ್ ಡ್ಯಾಶ್ ಅಂತ ಒಂದು ನಾಯಿ ಇದೆ, ಕುಳ್ಳು ಜಾತಿದು, ನಮ್ಮ ಅಮ್ಮನ ಕಂಡ್ರೆ ಭಾರಿ ಇಷ್ಟ ಅದು. ನಮ್ಮ ಅಮ್ಮ ಏನಾರು ಈಗ ಹಸುಗಳಿಗೆ ಉಲ್ಕು ಯಾಕೆ ಹೋದ್ರೆ ನಮ್ಮ ಅಮ್ಮನ ಜೊತೆನೇ ಹೋಗುತ್ತೆ. ಆ ಉಲ್ಕು ಯಾವ ಟೈಮಲ್ಲಿ ಒಳಗಡೆ ಏನಾರ ಮಂಡ್ಲದಾವು ಬೇರೆ ತರ ಅವುಗಳ್ಯಾವರ ಇದ್ರೆ ಅದು ಸ್ಮೆಲ್ ಕಂಡಿಡಿದು ಅಲ್ಲಿ ಬಗ್ಲುತ್ತೆ. ಆ ಬಗ್ಲದಾಗ ಏನಾಗುತ್ತೆ, ನಮ್ಮ ಅಮ್ಮಗೆ ಇಲ್ಲೇನೋ ಆವಿದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡುತ್ತೆ. ಅಂದ್ರೆ ಅದೆಷ್ಟು ನಮ್ಮನ್ನ ಸಾಕಿರೋನ ಅದು ಪೋಷಣೆ ಮಾಡುತ್ತೆ. ನಾವು ಮರಿಲಿ ನಾವು ಅದನ್ನ ಪೋಷಣೆ ಮಾಡಿರ್ತೀವಿ, ದೊಡ್ಡದಾದ್ಮೇಲೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಸರ್. ಹಂಗಾಗಿ ನಾಯಿ ಬುದ್ಧಿಗಳು ತುಂಬಾ ಇಷ್ಟ ಸರ್. ಈಗ ಬ್ರೀಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳಿಗೆ ಆದ್ಯತೆಯನ್ನು ಕೊಡಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಒಂದು ಮರಿಯಿಂದ ಸಾಕ್ತಾಗ ಸರ್ ಈಗ ಒಂದು 9 ತಿಂಗಳಿಗೆ ಅದು 9 ಮಂತ್ಸ್ಗೆ ಈಟಿ ಬರುತ್ತೆ. ಅದು ಆಗ ಮಾಡ್ತಾರೆ, ಕೆಲವರೆಲ್ಲ ಅನುಭವ ಇರಲ್ಲ, ಫಸ್ಟ್ ಟೈಮ್ ಬಂದಾಗ ಅದು ಗರ್ಭಕೋಶ ಇಂಪ್ರೂವ್ಮೆಂಟ್ ಆಗಿರಲ್ಲ, 9 ತಿಂಗಳಿಗೆ ಮಾಡಿಸ್ಬೇಡಿ. ಅದನ್ನ ಒಂದು 15 ತಿಂಗಳಿಗೆ 2ನೇ ಬಾರಿ ಬರುತ್ತೆ ಸರ್. ಅದು 2ನೇ ಬಾರಿಗೆ ಬಂದಾಗ ಅದು ಬ್ಲೀಡಿಂಗು ಶುರು ಆಗುತ್ತೆ. ಬ್ಲೀಡಿಂಗ್ ಶುರು ಆಯ್ತು ದಿವಸದಿಂದ ಸರ್ ನಾವೇ ಮಾಡ್ತೀವಿ, 9 ದಿನ ಕಳೆದ್ಮೇಲೆ ಕ್ರಾಸ್ ಮಾಡಿಸ್ತೀವಿ. 9 ದಿನ ಕಳೆದು ಫಸ್ಟ್ ಸೆಕೆಂಡ್ ಒಂದು 2 ಕ್ರಾಸ್ ಮಾಡಿಸ್ತೀವಿ. ಅದಾದ್ಮೇಲೆ ಅದು 62 ದಿನಕ್ಕೆ ಕನ್ಸಿವಾಗಿ ಮರಿ ಹಾಕಕ್ಕೆ ಶುರು ಮಾಡುತ್ತೆ. ಆಗ ಮರಿ ಹಾಕ್ಬೇಕಾದ್ರೆ ಅದನ್ನ ನಮ್ಗೆ ಗೊತ್ತಾಗುತ್ತೆ, ಅದು ಅದು ಕನ್ಸಿವಾಗಿರೋದೆಲ್ಲ ನಿಪ್ಪಲೆಲ್ಲ ಕೆಳ ಬಿದ್ದಿರುತ್ತೆ, ಮತ್ತೆ ಅದು ಹಾಕ ಟೈಮಲ್ಲಿ ನೆಲ ಕೆರೆಯೋದು ಇದೆಲ್ಲ ಮಾಡುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು ಅದನ್ನ ರಕ್ಷಣೆ ಮಾಡಿ ಮರಿಗಳನ್ನ ಜೋಪಾನಾಗಿ ಕಾಪಾಡ್ತೀವಿ ಸರ್. ನಾಯಿಗಳಿಗೆ ಏನಾದರೂ ಕಾಯಿಲೆಗಳು ಅಥವಾ ರೋಗಗಳು ಬರೋಂತ ಸಾಧ್ಯತೆ ಇರುತ್ತಾ? ಹಂಗಿರುವಾಗ ಏನ್ ಮಾಡ್ತಿರ್ತ ಸರ್? ತುಂಬಾ ನಾಯಿಗಳಿಗೂ ರೋಗ ಬರುತ್ತೆ ಸರ್, ಯಾಕಂದ್ರೆ ಪರಿಸರ ಹಾಳಾಗಿರೋದ್ರಿಂದ ನಾಯಿಗಳಿಗೂ ತುಂಬಾ ರೋಗಗಳು ಬರ್ತವೆ. ಮರಿಗಳಿಗೆ ಸರ್ ಈಗ ಫಾರ್ವ್ ಅಂತ ಹೇಳಿ ಬರುತ್ತೆ. ಆ ಫಾರ್ವ್ ಯಾಕಂದ್ರೆ ವ್ಯಾಕ್ಸಿನ್ ನಾವು PPDP ಅಂತ 30 ದಿವಸಕ್ಕೆ ಮಾಡಿಸ್ತೀವಿ. 2ನೇ ಟೈಮ್ ಸೆಕೆಂಡ್ ವ್ಯಾಕ್ಸಿನ್ ಅಂತೇಳಿ 7 ಕಾಯಿಲೆ ಬರ್ದಂಗೆ ಸೆಕೆಂಡ್ ವ್ಯಾಕ್ಸಿನ್ ಮಾಡಿಸ್ತೀವಿ. ಡಾಕ್ಟರ್ಗಳ ಸಲಹೆಗಳು ತಂದೆ ಮಾಡಿಸ್ಕೇತೀವಿ. ಆಮೇಲೆ ನಾವೇ ಒಂದು ವೈಯಕ್ತಿಕವಾಗಿ ಕೆಲವೊಂದ ವ್ಯಾಕ್ಸಿನ್ಗಳನ್ನ ಮಾಡ್ಕೇತೀವಿ ಸರ್, ಯಾಕಂದ್ರೆ ಅದು ಸ್ಕಿನ್ನಿಂಗ್ ಮಾಡೋದ್ರಿಂದ ನಾವು ಮಾಡ್ಕೇತೀವಿ. ಇನ್ನು ಡಾಕ್ಟರ್ ಸಲಹೆಗಳು ತಂದು ಬೇರೆ ಕಾಯಿಲೆಗಳಿಗೆಲ್ಲ ಡಾಕ್ಟರ್ ಹತ್ರನೇ ಮಾಡ್ತೀವಿ. ಅದು ನಾಯಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಫಾರ್ವ್ ಅಂತ ಜಾಸ್ತಿ ಕಾಯಿಲೆ ಬರುತ್ತೆ. ಫಾರ್ವ್ ಬಂದರೆ ನಾಯಿಗಳೇ ಉಳಿಯಲ್ಲ, ವ್ಯಾಕ್ಸಿನ್ ಫೇಲ್ ಆದರೆ ಮಾತ್ರ ಫಾರ್ವ ಬರುತ್ತೆ. ಹಂಗಾಗಿ ಕೆಲವರು ಡಾಕ್ಟರ್ ಸಲಹೆಗಳಂತ ಅಂದು ನಾಯಿಗಳಿಗೆ ಆ ಟೈಮಿಗೆ ಆ ಥರ ವ್ಯಾಕ್ಸಿನ್ ಮಾಡಿಸ್ಬೇಕು, ರೇಬಿಸಿ ಆ ಟೈಮಿಗೆ ಮಾಡಿಸ್ಬೇಕು, ಅದನ್ನೆಲ್ಲ ತುಂಬ ಸಲಹೆಗಳು ತಂದು ಜೋಪಾನ ಮಾಡ್ತಿದ್ದೀವಿ ಸರ್. ಈಗ ಬೇರೆ ಬೇರೆ ತಳಿಗಳನ್ನ ಸಾಕುವಂತ ಸಂದರ್ಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವನ್ನ ಅನುಸರಿಸಬೇಕಾಗುತ್ತೆ, ಇಲ್ಲಾಂತ ಅಂದ್ರೆ ಅದು ಮಿಶ್ರ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸ್ತೀರಿ? ಹೌದು ಸರ್, ನೀವು ಹೇಳ್ದಂಗೆ ಈಗ ನಾವು ಭಾರಿ ಜಾಗೃತಿ ಹೋಗಿರ್ಬೇಕು. ಯಾಕಂದ್ರೆ ಒಂದು ನಾಯಿ ಬ್ರೀಡ್ ಮಾಡೋದು ತುಂಬ ಕಷ್ಟ, ಯಾಕಂದ್ರೆ ಅದು ಒಂದು ನಾಯಿ ಅಂದ್ರೆ ಅಗ್ರೆಸಿವ್ ಆಗಿರುತ್ತೆ, ನಾಯಿ ಕಚ್ಚುತ್ತೆ. ಆಮೇಲೆ ನಾಯಿಗಳನ್ನ ಕೆಲವರೆಲ್ಲ ಪ್ರಾಣಿ ಪ್ರಿಯರು ಮಾತ್ರ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡಲ್ಲ. ಹಂಗಾಗಿ ನಾವು ಅದನ್ನ ಅಗ್ರೆಸಿವ್ ಆಗಿರೋದ್ರಿಂದ ಬ್ರೀಡಿಂಗು ಹಂಗೆ ಮಾಡಬೇಕು. ಮತ್ತು ಅದೇ ಥರ ನಾಯಿಗಳನ್ನು ಯಾವುದು ನಮಗೆ ರ್ಯಾಶನಸ್ ಇದೆ ಇಲ್ಲ ನಮಗೆ ಯಾವುದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ. ಸಕಲೇಶ್ವರ ಅಲ್ಲೋರೋ ಭಾಗದಲ್ಲಿ ಸರ್ ಮಲೆನಾಡು ಹೆಚ್ಚಾಗಿರೋದ್ರಿಂದ ಈ ಚಳಿಗೆ ಮತ್ತು ಶೀತಕ್ಕೆ ಹೊಂದ್ಕೊಳ್ಳೋ ನಾಯಿನೇ ನಾವು ಇಲ್ಲಿ ಸಾಕ್ತೀವಿ. ಅದರಲ್ಲೂ ಈ ಕಡೆ ಒಂದು ಸ್ವಲ್ಪ ಜರ್ಮನ್ ಶೆಫರ್ಡ್ಗೆ ಅಂದರೆ ಒಂದು ಸ್ವಲ್ಪ ಕೂದಲು ಜಾಸ್ತಿ ಇರುತ್ತೆ, ಅದು ಸ್ವಲ್ಪ ಚಳಿಗೆ ಆಗಲಿ ಮಳೆಗೆ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಈ ಡಾಬರ್ ಮೇನ್ ಅಂದರೆ ಕೂದಲು ಕಮ್ಮಿ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕೋಲ್ಡು ಮತ್ತು ಮಳೆ ಜಾಸ್ತಿ ಆದರೆ ಅದು ಸ್ವಲ್ಪ ನಡುಕ ಶುರು ಆಗುತ್ತೆ ಅದಕ್ಕೆ. ಹಂಗಾಗಿ ನಮ್ಮ ಇಲ್ಲಿ ಆಲೂರು ತಾಲೂಕು ಸಕಲೇಶ್ಪುರಕ್ಕೆ ಹಾಸನಿಗೆ ಹೊಂದ್ಕೊಳ್ಳೋಂಥ ನಾಯಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಸಾಕಿದರೆ ಒಳ್ಳೆಯದು. ಈಗ ಏನಾದರೂ ಒಂದು ಒಂದು ಮನೆಗೆ ಒಂದು ನಾಯಿ ಐತೆ ಅಂದರೆ ಸರ್ ಒಂದು 5-6 ಜನ ಬಲ ಸರ್ ಅದು. ಏನಕ್ಕೆ ಅಂದರೆ ಒಂದು ನಾಯಿ ಐತೆ ಅಂದರೆ ಕಳ್ಳರೂ ಬರೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಒಂದು ಮೂಲಭೂತ ಅಂದರೆ ಮನೆ ಹತ್ರ ಒಂದು ಹಾವು ಆಗಿರ್ಬೋದು, ಬೇರೆ ಯಾವುದೋ ಪ್ರಾಣಿ ಬಂದ್ರೂ ಅದು ಫಸ್ಟು ಅದು ಮುಂದುವರೆ ನಿಂತ್ಕೊಳ್ಳುತ್ತೆ. ಹಂಗಾಗಿ ತುಂಬ ನಾಯಿ ಸಾಕೋದು ಒಂದು ಮನೆಗೊಂದಾದರೂ ಒಂದು ನಾಯಿ ಇದ್ದರೆ ಒಳ್ಳೇದು ಸರ್, ಯಾಕಂದರೆ ನಾಯಿಗೆ ನಿಯತ್ತು ಜಾಸ್ತಿ, ಅದಷ್ಟೇ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದರಲ್ಲಿ ನಾವು ಒಳ್ಳೆ ನಾಯಿಗಳನ್ನು ತಳಿಗಳನ್ನು ಆಯ್ಕೆ ಮಾಡ್ಕೊಂಡು ನಮ್ಮ ವಾತಾವರಣಕ್ಕಾಗಂಥ ನಾಯಿಗಳನ್ನು ಸಾಕಿ ಅಂದರೆ ಮನೆಗೊಂದು ನಾಯಿ ತುಂಬ ಅನುಕೂಲ ಇದೆ ಸರ್. ಅದು ಬೇರೆ ಬೇರೆ ತಳಿಯ ನಾಯಿಗಳನ್ನು ಸಾಕಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್ ಬೇರೆ ಬೇರೆ ಅಂದರೆ ಸರ್ ಇಲ್ಲಿ ನಾವು ತುಂಬ ನಾಯಿಗಳಿದ್ದಾವೆ ಸರ್, ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಒಂದು ಕೇಳೋಂಥದ್ದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡೆ ಸರ್. ಅದರಲ್ಲಿ ನನಗೆ ತುಂಬ ಇಷ್ಟ ಇದ್ದಿದ್ದು ಸರ್ ನಮ್ಮ ಕರ್ನಾಟಕದ ಒರಿಜಿನಲ್ ತಳಿ ಮೊದಲು ಸಾಕಬೇಕು ಅನ್ನೋದು ಭಾರಿ ಆಸೆ ಇತ್ತು. ದುಡ್ಡಿಗೋಸ್ಕರ ಅಲ್ಲದಲೇ ನಾನು ಸ್ವಂತ ಸಾಕಿ ಅಂದು ಬ್ರೀಡ್ ಮಾಡಬೇಕು, ಅದ್ರಲ್ಲಿ ಹೆಸರು ಮಾಡಬೇಕು ಅಂತ ಇತ್ತು ಸರ್. ಮರಿನ ಮೊದಲಿಂದೆಲ್ಲ ತರಿಸ್ಕೊಂಡೆ, ಅದು ನಮ್ಮ ವಾತಾವರಣಕ್ಕೆ ಯಾಕೆ ಅಡ್ಜಸ್ಟ್ ಆಗಲಿಲ್ಲ. ಅದೊಂದು ಸ್ವಲ್ಪ ಕ್ಯಾಲ್ಸಿಯಂ ಏನೋ ಒಂದು ಸ್ವಲ್ಪ ಕಮ್ಮಿ ಆಗಿ ಕಾಲೆಲ್ಲ ಒಂದು ಸ್ವಲ್ಪ ಬೆಂಡಾಗಕ್ಕೆ ಶುರು ಆಗ್ಬಿಡ್ತು. ಹಂಗಾಗಿ ನಾನು ಬೇಜಾರಾಯ್ತು, ಈ ಬೆಂಡಾಗಿರೋ ನಾಯಿ ಸಾಕಿದ್ರೆ ಬೇರೆ ಯಾರು ಬಂದು ನಮ್ಮ ಮನೆ ಹತ್ರ ನೋಡಿದಾಗ ನೀವು ಬ್ರೀಡರಾಗಿ ಈ ಥರ ಮಾಡಿದಾರಲ್ಲ ಅಂತೇಳಿ ಅದನ್ನೇ ಮಾಡಿದೆ ಸರ್. ಯಾರಿಗೋ ಒಬ್ಬರಿಗೆ ಉಡುಪಿಯರಿಗೆ ಫ್ರೀಯಾಗಿ ಕೊಟ್ಟು ಕಳಿಸ್ದೆ. ನಂಗೆ ತುಂಬ ಆಸೆ ಇದೆ ಸರ್ ಮೊದಲು ನಮ್ಮ ಒರಿಜಿನಲ್ ತಳಿ ನಮ್ಮ ದೇಶೀಯ ತಳಿ ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ. ಅದು ನಮ್ಮ ಮಲೆನಾಡಿಗೆ ಒಂದು ಸ್ವಲ್ಪ ಯಾಕೋ ಅದು ಅಡ್ಜಸ್ಟ್ ಆಗಲಿಲ್ಲ. ಅದಾದಮೇಲೆ ನಾನು ಜರ್ಮನ್ ಶೆಫರ್ಡ್ ರಿಟ್ರೀವರು, ಸ್ವಲ್ಪ ಕೂದಲಿರೋಗಳು ಜಾಸ್ತಿ ನಾಯಿಗಳಂದ್ರೆ ಮಲೆನಾಡು ಜಾಸ್ತಿ ಇರೋದ್ರಿಂದ ಜರ್ಮನ್ ಶೆಫರ್ಡು, ಗೋಲ್ಡನ್ ರಿಟ್ರೀವರು, ಆಮೇಲೆ ಲ್ಯಾಬ್ರಡನ್ನು ಈ ಥರ ಜಾಸ್ತಿ ಮಾಡ್ಕೊಂಡೆ. ಆಮೇಲೆ ಏನಂದ್ರೆ ನಾನೀಗ ಒಂದು ಜರ್ಮನ್ ಶೆಫರ್ಡ್ 5 ನಾಯಿ ಇದ್ದಾವೆ, ಅದರಲ್ಲಿ 3 ಮೇಲ್ಗಳಿದ್ದಾವೆ. ಇತ್ತು ಸುತ್ತಮುತ್ತ ಆಲೂರು ತಾಲೂಕು ಸಕಲೇಶ್ಪುರ ಹಿಂಗೆ ಹಾಸನ ಎಲ್ಲ ಅವರು ಫೀಮೇಲ್ಗಳು ಸಾಕಿರೋರು, ಅವರು ನಾವು ಹಿಂಗೆ ಮರಿಗಳನ್ನು ಬ್ರೀಡ್ ಮಾಡಿಸ್ಬೇಕು ಅಂದಾಗ ಸರ್ ಮೇಲ್ಗಳಿಗೋಸ್ಕರ ಹುಡುಕಿ ಬರ್ತಾರೆ. ಹಂಗಾಗಿ ಅದು ನಾನು ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ ಸರ್. ಈ ಶ್ವಾನಗಳ ತಳಿ ಸಂವರ್ಧನೆಯಿಂದ ಪ್ರತಿ ವರ್ಷ ನೀವು ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದೀರಿ ಸರ್? ಮಾಡಿದರೆ ಚೆನ್ನಾಗಿ ಸರ್, ಅದನ್ನು ಹೆಲ್ತಿಯಾಗಿ ಒಳ್ಳೆ ಫುಡ್ಗಳಾಕ್ಯಂದು ಅದಕ್ಕೆ ಯಾವುದೇ ಒಂದು ರೋಗ ಬರದಲ್ಲೇ ಚೆನ್ನಾಗಿ ಸಾಕ್ಯಂದ್ರೆ ಸರ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಸರ್ ಒಂದು 5-6 ನಾಯಿಲಿ ಒಂದು 2-3 ಲಕ್ಷ ರೂಪಾಯಿ ಮಾಡಬಹುದು ಸರ್. 2-3 ಲಕ್ಷ ರೂಪಾಯಿ ನಾಯಿನಲ್ಲೇ ಆಗುತ್ತೆ? ಮಾಡಬಹುದು ಸರ್. ಎಷ್ಟು ಖರ್ಚಾಗ್ಬೋದು ಸರ್? ಅದು ಒಂದು ನಾಯಿಗೆ ಡೈಲಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ 50 ರೂಪಾಯಿ ಖರ್ಚು ಬರುತ್ತೆ ಸರ್ ನಾಯಿಗೆ. ಅದು ಸ್ವಂತ ಮನೇಲಿ ಹಾಲು ಮೊಸರು ಇದ್ರೆ, ಇಲ್ಲ ನಾವು ರೆಡಿ ಫುಡ್ ಹಾಕ್ತೀವಿ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಯಾಕಂದ್ರೆ ಇವತ್ತಿನ ತುಂಬಾ ಬೆಲೆಗಳೆಲ್ಲ ಜಾಸ್ತಿ ಸರ್, ನಾಯಿಗಳದು ಫುಡ್ಗಳು ಯಾವುದೇ ಒಂದು ಫುಡ್ ತಿನ್ನಂದ್ರು ರೇಟ್ ಜಾಸ್ತಿ ಇದೆ. ಮನೆಯಲ್ಲೇ ಸಿಗೋಂಥ ಹಸುಗಳು, ಹಾಲು, ಮೊಸರು, ಮೊಟ್ಟೆ ಏನಾರು ಇದ್ರೆ ಅದರಲ್ಲಿ ಲಾಭವನ್ನು ಹೆಚ್ಚು ರೀತಿಲಿ ಮಾಡ್ಬೋದು. ಆಮೇಲೆ ಒಂದೇ ಥರ ಫುಡ್ಡಿಗೆ ನಾಯಿಗಳು ಒಗ್ಗಡಿಸ್ಕೊಂಡ್ರೆ ಅದು ಒಂದೇ ಥರ ಫುಡ್ ಹೊಂದ್ಕೊಂಡು ಆರೋಗ್ಯವಾಗಿರುತ್ತೆ. ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ದಿನ ಮನೆ ಫುಡ್ಗಳು ಹಾಕೋದು ಮತ್ತು ಹೊರಗಡೆ ಫುಡ್ ತಂದಾಗ ಹೊರಗಡೆ ಫುಡ್ಡಿಗೆ ಅದು ಇಷ್ಟಪಟ್ಟರೆ ಮನೆ ಫುಡ್ಡನ್ನು ನೆಗ್ಲೆಕ್ಟ್ ಮಾಡುತ್ತೆ. ಹಂಗಾಗಿ ನಾಯಿ ಸಾಕೋರಲ್ಲಿ ಏನು ವಿನಂತಿ ಮಾಡ್ಕೊತೀವಿ ಅಂದರೆ ಸರ್, ಈಗ ಒಂದೇ ಥರ ಫುಡ್ ಹಾಕ್ಬೇಕು ಅದಕ್ಕೆ. ಅಂದರೆ ಈಗ ಒಂದಿಷ್ಟು ಮೊಟ್ಟೆ, ಒಂದಿಷ್ಟು ಹಾಲು, ಒಂದಿಷ್ಟು ಮೊಸರು, ಕ್ಯಾರೆಟ್ ಇರುತ್ತೆ, ಬೀಟ್ರೂಟ್ ಇರುತ್ತೆ, ಪ್ರತಿಯೊಂದು ತಿನ್ನುತ್ತೆ. ನಮ್ಮಲ್ಲಿ ಮಾಡಿದಂತ ಚಪಾತಿ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಯಾವ್ದನ್ನ ತಿಂದು ಉಳಿದಿರೋಂಥ ಫುಡ್ನು ಅದು ತಿನ್ನುತ್ತೆ. ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಮನೇಲಿರೋಂಥ ಉಪ್ಪಿಟ್ಟು ಇರ್ಬೋದು, ಚಪಾತಿ ಇರ್ಬೋದು, ಇವೆಲ್ಲ ಹಾಕ್ದಾಗ ಅದಕ್ಕೂ ಒಂದು ಬೇರೆ ಬೇರೆ ಥರ ಫುಡ್ ಸಿಗುತ್ತೆ, ಚೆನ್ನಾಗಿರುತ್ತೆ, ಆರೋಗ್ಯವಾಗಿ ಇರುತ್ತೆ ಸರ್. ಹೀಗೆ ನಾಯಿ ಸಾಕಾಣಿಕೆಯಲ್ಲಿ ಒಂದಷ್ಟು ಗಳಿಕೆಯು ಕೂಡ ಚೆನ್ನಾಗಿ ಆಗ್ತಾ ಇದೆ. ಎಲ್ಲೆಲ್ಲಿಗೆ ಮಾರಾಟ ಮಾಡ್ತೀರಾ ನಾಯಿ ಮರಿಗಳನ್ನು? ಮೈಸೂರು, ಬೆಂಗಳೂರು, ಹಿಂಗೆ ಉಡುಪಿ ಸರ್. ಈಗ ಮೊನ್ನೆ ನನ್ನೇನೋ ಒಂದು ಆರ್ಡರ್ ಬಂದಿದೆ ಸರ್, ಈಗ ನಾವು ಅಲ್ಲಿ ಮುಂಬೈ ಕಳಿಸ್ಬೇಕು. ಅಮೃಷ್ಪುರಿ ಮೊಮ್ಮಗನಿಗೆ ಒಂದು ಆರ್ಡರ್ ಇದೆ ಸರ್, ಅವರಿಗೆ ಒಂದು ಕೂಡಲ್ ಸ್ಮಾಲ್ ಬ್ರೀಡ್ ಬೇಕು. ನಮ್ಮ ಹಾಸನಲ್ಲಿ ಒಬ್ರು ಅಲ್ಲಿ ಮುಂಬೈಲಿ ಓದ್ತಾ ಇದ್ದಾನೆ ಹುಡುಗ, ಅವ್ರ ಕಡೆಯಿಂದ ಸರ್ ಹಿಂಗೆ ಬಾಂಬೆಗೆ ಒಂದು 2-3 ಮರಿ ಆರ್ಡರ್ಗಳಿದ್ದಾವೆ. ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಸರ್ ಬೆಂಗಳೂರು ಮೈಸೂರಿಗಂತೂ ಸಿಕ್ಕಾಬಟ್ಟೆ. ನಮ್ಮ ಹಾಸನಿಂದ ನಿನ್ನೆ ಒಂದು ಆರ್ಡರ್ ಬಂದಿದೆ ಸರ್, ಈಗ ನಾವು ಅಲ್ಲಿ ಮುಂಬೈ ಕಳಿಸ್ಬೇಕು. ಅಮೃಷ್ಪುರಿ ಮೊಮ್ಮಗನಿಗೆ ಒಂದು ಆರ್ಡರ್ ಇದೆ ಸರ್, ಅವರಿಗೆ ಒಂದು ಕೂಡಲ್ ಸ್ಮಾಲ್ ಬ್ರೀಡ್ ಬೇಕು. ನಮ್ಮ ಹಾಸನಲ್ಲಿ ಒಬ್ರು ಅಲ್ಲಿ ಮುಂಬೈಲಿ ಓದ್ತಾ ಇದ್ದಾನೆ ಹುಡುಗ, ಅವ್ರ ಕಡೆಯಿಂದ ಸರ್ ಹಿಂಗೆ ಬಾಂಬೆಗೆ ಒಂದು 2-3 ಮರಿ ಆರ್ಡರ್ಗಳಿದ್ದಾವೆ. ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಸರ್ ಬೆಂಗಳೂರು ಮೈಸೂರಿಗಂತೂ ಸಿಕ್ಕಾಬಟ್ಟೆ ನಮ್ಮ ಹಾಸನಿಂದ. ಚೆನ್ನಾಗಿ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಲ್ಲಿಕಾರ್ಜುನ ಮತ್ತು ವಿನುತಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಏರ್ ಬಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ ಹುಲಿಯ ಸುಂಗಾರ ಹಿರಿಯ ಮ್ಯಾಲೆ ಮಾದೇವ್ನ ಸಾಕಾರ ಹುಲಿಯ ಸುಂಗಾರ ಹಿರಿಯ ಮ್ಯಾಲೆ ಮಾದೇವ್ನ ಸಾಕಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ ಹುಲಿಯ ಸುಂಗಾರ ಹಿರಿಯ ಮ್ಯಾಲೆ ಮಾದೇವ್ನ ಸಾಕಾರ ಹುಲಿಯ ಸುಂಗಾರ ಹಿರಿಯ ಮ್ಯಾಲೆ ಮಾದೇವ್ನ ಸಾಕಾರ ಮಾದಯ್ಯನು ಸಣ್ಣ ತೆರಿನ ಮ್ಯಾಲೆ ಮಾದೇವ್ನ ಸಾಕಾರ ಅಣ್ಣ ಮಾದಯ್ಯನ ಸಣ್ಣ ತೆರಿನ ಮ್ಯಾಲೆ ಮಾದೇವ್ನ ಸಾಕಾರ ಅಣ್ಣ ಮಾದಯ್ಯ ಸಣ್ಣ ತೆರಿನ ಮ್ಯಾಲೆ ನೀವೇ ಆಧಾರ ಅಣ್ಣ ಮಾದಯ್ಯ ಸಣ್ಣ ತೆರಿನ ಮ್ಯಾಲೆ ನೀವೇ ಆಧಾರ ಕಾಳಿಲ್ಲದೆ ದುಃಖದಿಂದ ಬರುತ್ತಾರೆ ಮಾದೇವ್ನ ಸಾಕಾರ ಮಕ್ಕಾಳಿಲ್ಲದೆ ದುಃಖದಿಂದ ಬರುತ್ತಾರೆ ಮಾದೇವ್ನ ಸಾಕಾರ ಮಕ್ಕಾಳ ವರವ ಕರುಣಿಸಯ್ಯ ನೀವೇ ಆಧಾರ ಅವ್ರಿ ಮಕ್ಕಾಳ ವರವ ಕರುಣಿಸಯ್ಯ ನೀವೇ ಆಧಾರ ಕಳಸ ಬಂಗಾರ ಹುಲಿಯೇ ಸುಂಗಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ ಹುಲಿಯ ಸುಂಗಾರ ಹಿರಿಯ ಮ್ಯಾಲೆ ಮಾದೇವ್ನ ಸಾಕಾರ ಹುಲಿಯ ಸುಂಗಾರ ಹಿರಿಯ ಮ್ಯಾಲೆ ಮಾದೇವ್ನ ಸಾಕಾರ ಬಾಗಿಲ ಮರೆಯಲ್ಲಿ ಬಾಗಿ ನೋಡೋನ್ಯಾರು ಮಾದೇವ್ನ ಸಾಕಾರ ಬಾಗಿಲ ಮರೆಯಲ್ಲಿ ಬಾಗಿ ನೋಡೋನ್ಯಾರು ಮಾದೇವ್ನ ಸಾಕಾರ ಬಾಗಿ ನೋಡಪ್ಪ ಬಡತನವ ನೀವೇ ಆಧಾರ ಬಾಗಿ ನೋಡಪ್ಪ ಬಡತನವ ನೀವೇ ಆಧಾರ ಮಾದೇವ ಎಷ್ಟೊತ್ತು ಸುಖ ನಿದ್ದೆ ನೀವೇ ಸಾಕಾರ ಅಪ್ಪ ಮಾದೇವ ಎಷ್ಟೊತ್ತು ಸುಖ ನಿದ್ದೆ ನೀವೇ ಸಾಕಾರ ಮಜ್ಜಾಣ ಬಂದವೆ ಒಳೆಯಿಂದ ಮಾದೇವ ನೀವೇ ಆಧಾರ ಮಜ್ಜಾಣ ಬಂದವೆ ಒಳೆಯಿಂದ ಮಾದೇವ ನೀವೇ ಆಧಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸುಂಗಾರ ಹುಲಿಯ ಸುಂಗಾರ ಹಿರಿಯ ಮ್ಯಾಲೆ ಮಾದೇವ್ನ ಸಾಕಾರ ಹುಲಿಯ ಸುಂಗಾರ ಹಿರಿಯ ಮ್ಯಾಲೆ ಮಾದೇವ್ನ ಸಾಕಾರ ಹೊಳೆಯಿಂದ ಮಾದೇವ ನೀವೇ ಆಧಾರ ಮಜ್ಜಾಣ ಬಂದವೆ ಹೊಳೆಯಿಂದ ಮಾದೇವ ನೀವೇ ಆಧಾರ ಮಗ್ಗು ಬಂದಾವೆ ಧರಿಸೇಳು ಮಾದೇವು ನೀವೇ ಸಾಕಾರ ಮಗ್ಗು ಬಂದಾವೆ ಧರಿಸೇಳು ಮಾದೇವು ನೀವೇ ಸಾಕಾರ